ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲಿ ಬರುತ್ತಿತ್ತು. ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ ಕಾಡಲಿ ಬರುತ್ತಿತ್ತು. ಕತ್ತಲಲ್ಲಿ ಆರ್ಭಟಿಸುತ್ತಲೇ ಸುತ್ತಲೂ ನೋಡಿತ್ತು. ಕತ್ತಲಲ್ಲಿ ಆರ್ಭಟಿಸುತ್ತಲೇ ಸುತ್ತಲೂ ನೋಡಿತ್ತು. ಹೊಟ್ಟೆಯ ಹಸಿವಲ್ಲಿ ಕೆಟ್ಟನು ಎನ್ನುತ್ತ ಬೇಟೆಯ ಹುಡುಕಿತ್ತು. ಆ ಹುಲಿ ರಾಯನ ಕೂಗನ್ನು ಕೇಳಿ ಕಾಡೇ ನಡುಗಿತ್ತು. ಕಣಿವೆಯ ಬಳಿಯಲ್ಲಿ ರಾಕ್ಷಸನಂತೆ ಬೆಳೆದ ಮರವಿತ್ತು. ಎಲೆಗಳ ಮರೆಯಲ್ಲಿ ಕುಳಿತ ಬೇಡನ ಕಂಗಳು ಅರಳಿತ್ತು. ಪಟ್ಟೆಯ ಹುಲಿಯ ಹುಡುಕಿತ್ತು. ಒಣಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಚ್ಚಿತ್ತು. ಚಂದನ ಬೆಳಕಲ್ಲಿ ಮಿಣ ಮಿಣ ಹೊಳೆವ ಆಕೃತಿ ಕಂಡಿತ್ತು. ಬೇಡನ ಕೈಗಳ ತುಪಾಕಿ ಅಕ್ಷಣ ಗುಂಡನು ಸಿಡಿಸಿತ್ತು. ಗುಂಡಿನ ಸದ್ದಿಗೆ ಆ ಹುಲಿ ರೋಷದಿ ತಲೆಯನ್ನು ಎತ್ತಿತ್ತು. ಸಿಡಿಲಂತೆರಗಿದ ತುಪಾಕಿ ಗುಂಡು ಕಣ್ಣಿಗೆ ತಗಲಿತ್ತು. ನೋವನ್ನು ತಾಳದೆ ಆರ್ಭಟಿಸುತ್ತ ಆ ಹುಲಿ ಓಡಿತ್ತು. ಬೆಳಕಿಗೆ ಬಾರದೆ ಕುಹಿಯಲ್ಲಿ ಅಡಗಿ ವೇದನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿ ರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ